ಅಪ್ರತಿಮಲ್ಲ ಜಗಕ್ಕೆಲ್ಲ ಪರಮಾತ್ಮ, 14 ಲೋಕಗಳಿಗೂ ಅವನೇ ಸರ್ವೋತ್ತಮ, ಸರ್ವತ್ರ ವ್ಯಾಪ್ತ. ಭಗವಂತನನ್ನು ಬಲ್ಲೆ, ಚೆನ್ನಾಗಿ ತಿಳ್ಕೊಂಡಿದ್ದೀನಿ ಅನ್ನೋರು ಜಗತ್ತಿನಲ್ಲಿ ಯಾರೂ ಇಲ್ಲ ಅಂತ ಭಗವಂತನ ಅಚಿಂತ್ಯ ಅದ್ಭುತ ಮಹಿಮೆಗಳನ್ನು ಈ ಪದ್ಯದಲ್ಲೇ ತಿಳಿಸ್ತಾರೆ. ಬಲ್ಲೆನೆಂಬುವರಿಲ್ಲ ಈತನ, ಒಲ್ಲೆನೆಂಬುವರಿಲ್ಲ ಲೋಕದೊಳಿಲ್ಲ, ದಿಹ ಸ್ಥಳವಿಲ್ಲ, ಅಜ್ಞಾತ ಜನರಿಲ್ಲ, ಬೆಲ್ಲದಚ್ಚಿನ ಬೊಂಬೆಯಂದದಿ ಎಲ್ಲರೊಳಗಿರುತ್ತಿಪ್ಪ, ಶ್ರೀಭೂನಲ್ಲ ಇವಗೆಣೆ ಇಲ್ಲ, ಅಪ್ರತಿಮಲ್ಲ ಜಗಕ್ಕೆಲ್ಲ. ಬಲ್ಲೆನೆಂಬುವರಿಲ್ಲ, ಪರಮಾತ್ಮನನ್ನು ನಾನು ಪರಿಪೂರ್ಣವಾಗಿ ತಿಳ್ಕೊಂಡಿದ್ದೀನಿ ಅಂತ ಜಗತ್ತಿನಲ್ಲಿ ಯಾರೂ ಇಲ್ಲ. ಭಗವಂತನ ಶಕ್ತಿ ಸಾಮರ್ಥ್ಯಗಳಿಗೆ ಇತಿಮಿತಿ ಇದ್ದರೆ ತಾನೇ ತಿಳ್ಕೊಳ್ಳೋದು. ಅವನು ನಿಸ್ಸೀಮ ಮಹಿಮ ಭಗವಂತ, ಆದ್ದರಿಂದ ಬಲ್ಲೆನೆಂಬುವರಿಲ್ಲ. ನನ್ನನ್ನು ನಾನು ತಿಳ್ಕೊಂಡಷ್ಟು ಅತ್ಯಂತ ಸಮರ್ಥನಾದ ಇನ್ನೊಬ್ಬ ಯಾವ ವ್ಯಕ್ತಿನೂ ನನ್ನನ್ನು ತಿಳ್ಕೊಂಡಿಲ್ಲ ಅಂತ ಭಗವಂತನೇ ಹೇಳ್ತಾನೆ. ಸ್ವಸಾಮರ್ಥ್ಯದಿಂದ ಯಾರೂ ಕೂಡ ನನ್ನನ್ನು ತಿಳ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ರಮಾ ಬ್ರಹ್ಮಾದಿ ದೇವತೆಗಳು ಕೂಡ ನನ್ನ ಅನುಗ್ರಹದಿಂದ ತಮ್ಮ ತಮ್ಮ ಯೋಗ್ಯತಾ ಅನುಸಾರ ತಿಳ್ಕೊಂಡ್ಯಾರೆ ಅಂತ ಕೃಷ್ಣ ಗೀತೆಯಲ್ಲಿ ತಾನೇ ಹೇಳ್ತಾನೆ. ಮಾಂತು ವೇದನ ಕಶ್ಚನ ಯಥಾ ಆತ್ಮಾನಂ ಹರಿರ್ವೇತಿ ತಥಾ ಅನ್ಯೇ ನೈವ ತಂಬಿದುಹು ಜಾನಂತಿ ಕಿಂಚಿತ್ ಕ್ರಮಶೋ ರಮಾಧ್ಯಸ್ತತ್ ಪ್ರಸಾದತಃ. ಅಂದರೆ ಆ ಲಕ್ಷ್ಮೀ ಬ್ರಹ್ಮಾದಿಗಳು ಕೂಡ ತಮ್ಮ ತಮ್ಮ ಯೋಗ್ಯತಾನುಸಾರ ಪರಮಾತ್ಮನ ಬಗ್ಗೆ ತಿಳ್ಕೋಬೇಕು ಅಂತಾದರೆ ಅದು ಭಗವಂತನ ಅನುಗ್ರಹದಿಂದನೇ ಹೊರತು ಸ್ವಸಾಮರ್ಥ್ಯದಿಂದ ಅಲ್ಲ. ಅವರು ಕೂಡ ತಿಳ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಪರಮಾತ್ಮನೇ ತನ್ನನ್ನು ತಾನು ತಿಳ್ಕೋಬೇಕೇ ಹೊರತು ನ ಕಶ್ಚನ, ಇನ್ನೆಂತಹ ಅತಿ ಸಮರ್ಥ ಅಂತ ಹೇಳಿಕೊಂಡರೂ ಕೂಡ ಪರಮಾತ್ಮನನ್ನು ಸಾಕಲ್ಯನ ತಿಳಿಯೋದು ಸಾಧ್ಯ ಇಲ್ಲ. ಇಂಥ ಪರಮಾತ್ಮನನ್ನು ತಿಳ್ಕೊಳ್ಳಿಕ್ಕಾಗಲ್ಲ, ಆದರೆ ಬಿಟ್ಬಿಡೋಣ ಅಂತಂದರೆ ಈತನ ಒಲ್ಲೆನೆಂಬುವರಿಲ್ಲ. ತೇನವಿನ ತೃಣಮಪ್ಪಿನ ಚಲತೆ, ಒಂದಿಲ್ಲದೆ ಏನೂ ಕಾರ್ಯ ಅನ್ನೋದಾಗೋದೇ ಇಲ್ಲ. ಬೃಹದಾರಣ್ಯಕ ಉಪನಿಷತ್ ಭಾಷ್ಯದಲ್ಲಿ ಯಾಜ್ಞವಲ್ಕರು ಮೈತ್ರೇಯಿಗೆ ಉಪದೇಶವನ್ನು ಮಾಡ್ತಾರೆ. ಯಾವುದೇ ಒಂದು ವಸ್ತು ನಮಗೆ, ಅದು ಜಡ ಆಗಲಿ ಚೇತನ ಆಗಲಿ, ಪ್ರೀತಿ ಅದರ ಮೇಲೆ ಅಭಿಮಾನ ಎಲ್ಲ ಆಗಬೇಕು ಅಂತಾದರೆ ಅದರೊಳಗೆ ಅಂತರ್ಯಾಮಿಯಾಗಿರುವ ಭಗವಂತ ಪ್ರಿಯನಾದ್ದರಿಂದ ಅಂದಮೇಲೆ ಆ ಭಗವಂತನನ್ನು ಬಿಟ್ಟು ಬದುಕ್ತೀನಿ, ಅವನನ್ನು ಒಲ್ಲೆ ಅಂತ ಹೇಳೋದು ಹೇಗೆ ಸಾಧ್ಯ? ಆದ್ದರಿಂದ ಭಗವಂತನನ್ನು ಒಲ್ಲೆ ಅಂತ ಹೇಳೋರು ಜಗತ್ತಿನಲ್ಲಿ ಯಾರೂ ಇಲ್ಲ. ಪತಿಯ ಇಚ್ಛೆಯಿಂದ ಪತಿ ಪತ್ನಿಗೆ ಪ್ರಿಯನಾಗೋದಿಲ್ಲ. ಪತಿ ಒಳಗಿರುವ ಭಗವಂತನ ಇಚ್ಛೆಯಿಂದ ಪತಿ ಪ್ರಿಯ ಅಂತ ಅನ್ನಿಸ್ಕೋತಾನೆ. ಎಲ್ಲ ವಸ್ತುಗಳು ಹಾಗೆ ಅವನೊಳಗಿರುವ ಅಥವಾ ಅವುಗಳೊಳಗಿರುವ ಭಗವಂತನ ಇಚ್ಛೆಯಿಂದಲೇ ಪ್ರಿಯ ಅಂತ ಕರೆಸ್ಕೊಳ್ಳೋದು. ಆತ್ಮನಸ್ತು ಕಾಮಾಯ ಪತಿ ಪ್ರಿಯೋಭವತಿ. ಅಲ್ಲಿ ಒಳಗೆ ಭಗವಂತ ಇರೋದ್ರಿಂದನೇ, ಇಲ್ಲದೇ ಇದ್ದರೆ ಯಾರಿಗೆ ಯಾರ ಮೇಲೂ ಅಭಿಮಾನ ಆಗಲಿ ಪ್ರೀತಿ ಆಗಲಿ ಅದು ಸಾಧ್ಯವೇ ಇಲ್ಲ. ಏನೇ ಕಾರ್ಯ ನಡಿಬೇಕು ಅಂತಾದರೂ ಒಳಗೆ ಭಗವಂತನ ಸನ್ನಿಧಾನ ಇರಲೇಬೇಕು. ಆದ್ದರಿಂದ ಭಗವಂತನನ್ನು ಬಿಟ್ಟು ಬದುಕ್ತೀವಿ ಅನ್ನೋದು ಸಾಧ್ಯವೇ ಇಲ್ಲದೆ ಇರೋ ಮಾತು. ಈತನ ಒಲ್ಲೆನೆಂಬುವರಿಲ್ಲ. ಭಗವಂತನಿಗೆ ಅಹೇಯತ್ವಾತ್ ಅಹಂ ನಾಮ ಅಂತ, ಅಹಂ ನಾಮಕನಾಗಿ ಶ್ರುತಿಗಳಲ್ಲಿ ಭಗವಂತ ಪ್ರಸಿದ್ಧನಾಗಿದ್ದಾನೆ. ಲೋಕದೊಳಿಲ್ಲ, ದಿಹ ಸ್ಥಳವಿಲ್ಲ, ಸರ್ವತ್ರ ವ್ಯಾಪ್ತನಾದವನು ಭಗವಂತ. ಅಂತರ್ಬಹಿಷ್ಠ ತತ್ ಸರ್ವಂ ಯಪ್ಯನಾರಾಯಣ ಸ್ಥಿತ. ಲೋಕದಲ್ಲಿ ಯಾವ ಜಡ ಚೇತನ ಏನು ಕೇಳ್ತೀವೋ ಅಲ್ಲಿ ತದ್ರೂಪ ತದಾಕಾರ ತತ್ಸ ಶಬ್ದವಾಚ್ಯನಾಗಿ ಪರಮಾತ್ಮ ಇರ್ತಾನೆ. ಜಡ ವಸ್ತುವಿನಲ್ಲಿ ಕಣ ಕಣಗಳಲ್ಲೂ ಅಣುಗಳಲ್ಲೂ ಕೂಡ ಪರಮಾತ್ಮ ಪರಿಪೂರ್ಣನಾಗಿ ವ್ಯಾಪ್ತನಾಗಿ ಇರ್ತಾನೆ. ಆ ವಸ್ತುವಿನ ಗುಣಧರ್ಮವನ್ನು ತಂದುಕೊಡಬೇಕು ಅಂತಾದರೆ, ನಿಯಮನ ಮಾಡಬೇಕು ಅಂತಾದರೆ ಭಗವಂತ ಅಲ್ಲಿ ಇರಲೇಬೇಕು. ಅದೇ ರೀತಿಯಲ್ಲಿ ಚೇತನರಲ್ಲಿ ಬಿಂಬರೂಪಿಯಾಗಿ ಪರಮಾತ್ಮ ವ್ಯಾಪ್ತನಾಗಿದ್ದಾನೆ. ಹೀಗೆ ಎಲ್ಲ ವಸ್ತುಗಳಲ್ಲಿ, ವ್ಯಕ್ತಿಗಳಲ್ಲಿ, ಒಳಗೆ ಹೊರಗೆ ಪೂರ್ತಿಯಾಗಿ ಭಗವಂತ ವ್ಯಾಪ್ತನಾಗಿದ್ದಾನೆ ಅಂತ ಉಪನಿಷತ್ತು ಕೊಂಡಾಡ್ತಾ ಇದೆ. ಮಹಾನಾರಾಯಣ ಉಪನಿಷತ್ತು ಅದನ್ನೇ. ಲೋಕದೊಳಿಲ್ಲ, ದಿಹ ಸ್ಥಳವಿಲ್ಲ, ಅಜ್ಞಾತ ಜನರಿಲ್ಲ, ಪರಮಾತ್ಮಂಗೆ ಗೊತ್ತಿಲ್ಲದೆ ಇದ್ದವರೇ ಯಾರೂ ಇಲ್ಲ. ಅವನು ಎಲ್ಲರನ್ನೂ ಪೂರ್ತಿಯಾಗಿ ತಿಳ್ಕೊತಾನೆ. ಆದರೆ ಭಗವಂತನನ್ನು ಮಾತ್ರ ಯಾರೂ ಸಾಕಲ್ಯನ ಪೂರ್ಣವಾಗಿ ತಿಳ್ಕೊಳ್ಳೋದು ಸಾಧ್ಯ ಇಲ್ಲ. ಅರ್ಜುನ, ದುರ್ಗಾದೇವಿಯ ಮೋಹಕ ಶಕ್ತಿಗೆ ಮಣಿದೇ ಇರ್ತಕ್ಕಂಥವನು ಅಂದರೆ ನಾನು ಮಾತ್ರ. ಭೂತ, ಭವಿಷ್ಯತ್, ವರ್ತಮಾನ ಎಲ್ಲ ಜೀವಿಗಳನ್ನು ನಾನು ಪೂರ್ತಿಯಾಗಿ ಬಲ್ಲೆ. ನನಗೆ ಅಜ್ಞಾತರಾಗಿರ್ತಕ್ಕಂಥವ್ರು, ಗೊತ್ತಿಲ್ಲದೆ ಇರೋರು ಅಂತ ಯಾರೂ ಇಲ್ಲ. ಯಾಕಂದರೆ ಅವ್ರನ್ನೆಲ್ಲ ಸೃಷ್ಟಿಗೆ ತಂದಿದ್ದೇ ನಾನು. ಅನಂತ ರೂಪಗಳಿಂದ ಅವರೊಳಗೆ ಇದ್ದು ನಿಯಮನ ಮಾಡೋನೇ ನಾನು. ಗೀತೆಯಲ್ಲಿ ಶ್ರೀಕೃಷ್ಣ ಅರ್ಜುನನನ್ನು ಕುರಿತು ಹೇಳ್ತಾನೆ, ವೇದಾಹಂ ಸಮತೀತಾನಿ ವರ್ತಮಾನಾನಿ ಚ ಅರ್ಜುನ, ಭವಿಷ್ಯಾಣಿ ಚ ಭೂತಾನಿ ಮಾಂತು ವೇದನ ಕಶ್ಚನ. ಭೂತ ಭವಿಷ್ಯತ್ ವರ್ತಮಾನದ ಎಲ್ಲ ಜೀವಿಗಳನ್ನು ನಾನು ಚೆನ್ನಾಗಿ ಬಲ್ಲೆ, ನಾನೇ ಸರ್ವಜ್ಞ. ದುರ್ಗಾದೇವಿಯ ಮೋಹಕ ಶಕ್ತಿಗೆ ಮಣಿದೇ ಇದ್ದವನು ಅಂದರೆ ನಾನು ಮಾತ್ರ, ಉಳಿದವರೆಲ್ಲರೂ ಕೂಡ ಬ್ರಹ್ಮಾದಿ ದೇವತೆಗಳಿಂದ ತೃಣಜೀವರ ಪರ್ಯಂತ ಎಲ್ಲರೂ ಕೂಡ ಅವಳ ಮೋಹಕ ಶಕ್ತಿಗೆ ಒಳಗಾದವರೇ. ಅಂತಹ ನನಗೆ ಅಜ್ಞಾತ ಜನರಿಲ್ಲ, ಯಾರೂ ಗೊತ್ತಿಲ್ಲ ಅನ್ನೋದೇ ನನಗಿಲ್ಲ ಅಂತ. ಇಂತಹ ಪರಮಾತ್ಮ ಬೆಲ್ಲದಚ್ಚಿನ ಬೊಂಬೆ ಎಂದದಿ ಎಲ್ಲರೊಳಗಿರುತ್ತೀಪ್ಪ. ಭಗವಂತ ಎಲ್ಲ ಜೀವರಲ್ಲೂ ಅಂತರ್ಯಾಮಿಯಾಗಿದ್ದಾನೆ, ಅವರಿಗಿಂತ ಭಿನ್ನನಾಗಿ ಇದ್ದಾನೆ ಭಗವಂತ. ಅದೇ ರೀತಿಯಾಗಿ ಜಡ ವಸ್ತುಗಳಲ್ಲೂ ಜಡ ಪರಮಾತ್ಮ ಭೇದ, ಉದಾಹರಣೆಗೆ ಪ್ರತಿಮೆಗಳು ಜಡ, ಅಲ್ಲಿ ಅಂತರ್ಯಾಮಿಯಾಗಿ ಪರಮಾತ್ಮನೇ ಇದ್ದಾನೆ. ಆದರೆ ಅವನನ್ನು ಜೀವಾತ್ಮರು ಪೂರ್ಣವಾಗಿ ತಿಳ್ಕೊಳ್ಳೋದಿಲ್ಲ. ಪರಮಾತ್ಮನಿಗೆ ಜೀವಾತ್ಮರೆಲ್ಲ ಶರೀರಪ್ರಾಯರಾಗಿ ಇರ್ತಾರೆ. ಅವನೇ ಜೀವಾತ್ಮರೊಳಗಿದ್ದು ತಾನೂ ಸುಖ ಪಡಿಸ್ತಾ ಅವರಿಗೂ ಸುಖವನ್ನು ಉಂಟು ಮಾಡ್ತಾನೆ. ಯಾಕೆ ಅಂದರೆ ಭಗವಂತ ಬಿಂಬ, ಜೀವರೆಲ್ಲರೂ ಕೂಡ ಪ್ರತಿಬಿಂಬ ಸ್ಥಾನೀಯರು. ಆದ್ದರಿಂದ ಬಿಂಬನಾಗಿ ಭಗವಂತನೇ ಜೀವರನ್ನು ಚೇತನರನ್ನು ನಿಯಮನ ಮಾಡ್ತಾನೆ. ಅವನೇ ಎಲ್ಲರಿಗೂ ನಿಯಾಮಕನಾಗಿ ನಿತ್ಯ ಅಂತರ್ಯಾಮಿ ಅಂತ. ಈ ರೀತಿಯಾಗಿ ಅಂದರೆ ಎಲ್ಲ ಕಾಲದಲ್ಲೂ ಭೂತ ಭವಿಷ್ಯತ್ ವರ್ತಮಾನ ಅಥವಾ ಅಸೃಜಾವಸ್ಥೆ ಸಂಸಾರಾವಸ್ಥೆ ಮೋಕ್ಷಾವಸ್ಥೆ ಹೀಗೆಲ್ಲ ಕಾಲದಲ್ಲೂ ಅಂತರ್ಯಾಮಿಯಾಗಿ ಭಗವಂತನೇ ಇರ್ತಾನೆ. ಈ ಶ್ರುತಿಯಲ್ಲಿ ಅಂತರ ಅಂದರೆ ಅಂಥ ಅಂದರೆ ಒಳಗೆ ಅಂತ, ಪ್ರೀತಿ ಸ್ವರೂಪನಾಗಿ ಪ್ರಿಯನಾಗಿ ಭಗವಂತ ಇರ್ತಾನೆ ಅಂತ ತಿಳಿಸ್ತಾರೆ. ಯ ಆತ್ಮನೇ ತಿಷ್ಠನ್ ಆತ್ಮನೋ ಅಂತರ ಯಮಾತ್ಮ ನ ವೇದ. ಭಗವಂತ ಅಂಥ ಅಂದರೆ ಒಳಗಡೆ, ರ ಅಂದರೆ ತಾನು ರಮಣ ಮಾಡ್ತಾನೆ, ಆ ಮೂಲಕ ಜೀವಾತ್ಮನನ್ನು ಸಂತೋಷಪಡಿಸ್ತಾನೆ. ಬೆಲ್ಲದಚ್ಚಿನ ಬೊಂಬೆಯಂತೆ ತಾನು ಸಂಪೂರ್ಣವಾಗಿ ಎಲ್ಲ ಭಾಗದಲ್ಲೂ ಸಿಹಿಯಾಗಿದ್ದು ನಮ್ಮನ್ನು ಸಿಹಿ, ಆ ಮೂಲಕ ನಮಗೆ ಆನಂದವನ್ನು ಉಂಟು ಮಾಡ್ತಾನೆ, ಸುಖವನ್ನು ಉಂಟು ಮಾಡ್ತಾನೆ. ತಾನು ನಿತ್ಯಾನಂದಮಯ. ಯಾರಿವನು ಅಂದರೆ ಶ್ರೀಭೂನಲ್ಲ, ಶ್ರೀದೇವಿ ಭೂದೇವಿ ಅನ್ನೋ ಎರಡು ಲಕ್ಷ್ಮೀ ರೂಪಗಳಿಗೆ ಪತಿಯಾಗಿದ್ದಾನೆ ಭಗವಂತ. ತಾನು ಸ್ವರಮಣ ಸ್ವರೂಪ ಆನಂದವನ್ನು ಸವಿತ ಆನಂದಮಯನಾಗಿರ್ತಕ್ಕಂಥ ಅವರಿಗೂ ಆಲಿಂಗನದಿಂದ ಆನಂದವನ್ನು ಪಡಿಸ್ತಾನೆ ಭಗವಂತ. ಇವಾಗ ಎಣೆ ಇಲ್ಲ, ಇವನಿಗೆ ಸಮರಾಗಿರ್ತಕ್ಕಂಥವ್ರು ಯಾರೂ ಇಲ್ಲ, ಅಪ್ರತಿಮಲ್ಲ ಜಗಕ್ಕೆಲ್ಲ. ಕೃಷ್ಣಾಮೃತ ಮಹಾರ್ಣವದಲ್ಲಿ ಶ್ರೀಮದ್ ಆಚಾರ್ಯ ಹೇಳ್ತಾರೆ, ಬ್ರಹ್ಮದೇವರ ಮಾತು, ಪರಮಾತ್ಮನನ್ನು ಆರಾಧನೆ ಮಾಡದೆ ಅನ್ಯ ದೇವತೆಗಳ ಆರಾಧನೆಯಿಂದ ಮೋಕ್ಷವನ್ನು ಹೊಂದುತ್ತೀನಿ ಅನ್ನೋದು ತಪ್ಪು, ಅದು ಸರಿಯಲ್ಲ. ಬಾಹುಭ್ಯಾಂ ಸಾಗರಂ ತರ್ತುಂ ಕ ಇಚ್ಛೇತ ಪುಮಾನ್ ಭುವಿ. ನಾನು ನನ್ನ ಕೈಯಿಂದನೇ ಈಜ್ಕೊಂಡು ಸಮುದ್ರವನ್ನು ದಾಟ್ತೀನಿ ಅಂದರೆ ಸಾಧ್ಯವಾ? ಇಲ್ಲ. ಅದೇ ರೀತಿಯಾಗಿ ಅವಿವೇಕಿಯಾದವನು ಭಗವಂತನನ್ನು ಆರಾಧನೆ ಮಾಡದೆ ಅನ್ಯ ದೇವತೆಗಳ ಸ್ತೋತ್ರ ಆರಾಧನೆ ಇತ್ಯಾದಿ ಎಲ್ಲ ಮಾಡಿ ನಾನು ಮೋಕ್ಷವನ್ನು ಹೊಂದುತ್ತೀನಿ ಅಂದರೆ ಸಾಧ್ಯ ಇಲ್ಲ, ಹಾಸ್ಯಾಸ್ಪದ ಇದು. ಯಾಕೆ ಅಂದರೆ ಮೋಕ್ಷವನ್ನು ಸರ್ವತಂತ್ರ ಸ್ವತಂತ್ರತ್ವೇನ ಕೊಡುವಂಥವ್ನು ಏಕೈಕ ವ್ಯಕ್ತಿ ಅಂತ ಆದರೆ ಪರಮಾತ್ಮ ಮಾತ್ರ. ಅಂಥದ್ದನ್ನು ನಾನೇ ಪಡ್ಕೋತೀನಿ, ಮೋಕ್ಷವನ್ನು ಹೊಂದುತ್ತೀನಿ, ನಿಂದೇನು ಹಂಗು ಅಂದರೆ ಸರ್ವತಾ ಸಾಧ್ಯ ಇಲ್ಲ, ಅದು ಅವಿವೇಕಿತನದ ಪರಮಾವಧಿ ಅಂತ. ಮೋಕ್ಷವನ್ನೇ ಕೊಡ್ತಕ್ಕಂಥ ಪರಮಾತ್ಮನಿಗೆ ಪ್ರತಿಯಾಗಿ ನಿಲ್ಲಬಲ್ಲ ಇನ್ನೊಬ್ಬ ಮಲ್ಲ ಅಂತ ಇನ್ನೊಬ್ಬರು ಯಾರೂ ಇಲ್ಲ. ಯಾಕೆಂದರೆ ವಾಯುದೇವರು ವಿಷ್ಣುರ್ಹಿದಾತ ಮೋಕ್ಷಶ್ಚ ವಾಯುಶ್ಚ ತದನುಜ್ಞೇಯ. ವಾಯುದೇವರು ಮೋಕ್ಷವನ್ನು ಕೊಟ್ಟರು ಕೂಡ ಭಗವಂತನ ಅಧೀನದಲ್ಲಿ ಭಗವಂತನ ಆಜ್ಞೆಯಂತೆ ಕೊಡಬಲ್ಲರೇ ಹೊರತು ಸರ್ವತಂತ್ರತ್ವ ಸ್ವತಂತ್ರತ್ವ ಏನು ಮೋಕ್ಷ ಪ್ರದಾಯಕ ಅಂತ ಆದರೆ ಪರಮಾತ್ಮ ಒಬ್ಬನೇ. ಅದಕ್ಕೆ ಅಪ್ರತಿಮಲ್ಲ ಜಗಕ್ಕೆಲ್ಲ, ಇಡೀ ಜಗತ್ತಿಗೆ ಅಂದರೆ ಈ ಕಲ್ಪದಲ್ಲಿ ಭಗವಂತ ಮುಂದೆ ಹಿಂದಿನ ಕಲ್ಪಗಳಲ್ಲಿ ಬೇರೆಯವರು ಅಂತಾದರೆ ಇಲ್ಲ, ಅಪ್ರತಿಮಲ್ಲ. ಭೂತ ಭವಿಷ್ಯತ್ ವರ್ತಮಾನ ಎಲ್ಲ ಕಾಲದಲ್ಲೂ ಭಗವಂತ ಶ್ರೀಭೂನಲ್ಲನೂ ಹೌದು, ಅವನಿಗೆ ಸಮರೂ ಇಲ್ಲ ಅಧಿಕರೂ ಇಲ್ಲ, ಮತ್ತು ಮೋಕ್ಷದಾತೃ ಅಂತಾದರೂ ಪರಮಾತ್ಮನೇ. ಅದಕ್ಕೆ ಅರ್ಜುನ ಭಗವದ್ಗೀತೆಯಲ್ಲಿ ಕೃಷ್ಣನನ್ನು ಕುರಿತು ಹೇಳ್ತಾನೆ, ಪಿತಾಸಿ ಲೋಕಸ್ಯ ಚರಾಚರಸ್ಯ, ನೀನು ಲೋಕಕ್ಕೆ ತಂದೆ, ನೀನು ಪರಮ ಪೂಜ್ಯನಾಗಿರ್ತಕ್ಕಂಥ ಗುರುಸ್ಥಾನೀಯ, ನಿನಗೆ ಸಮಾಧಾನದವನು ಇನ್ನೊಬ್ಬನಿಲ್ಲ. ನಿನಗೆ ಸಮರೇ ಇಲ್ಲ ಅಂತ ಆದಮೇಲೆ ನಿನ್ನ ಮೀರಿಸುವಂಥವ್ರು ಜಗತ್ತಿನಲ್ಲಿರೋದಕ್ಕೆ ಸಾಧ್ಯನೇ ಇಲ್ಲ. ಆದ್ದರಿಂದ ನೀನು ಅನುಪಮ ಶಕ್ತಿಶಾಲಿ, ನೀನು ನಿರುಪಮ ಉಪಮಾನರಹಿತನಾದವ, ನಿನಗೆ ಉಪಮೆ ಕೊಡಲಿಕ್ಕೆ ಸಾಧ್ಯನೇ ಇಲ್ಲ. ಆದ್ದರಿಂದ ಹರಿರೇವ ಪರೋ ಹರಿರೇವ ಗುರು ಹರಿರೇವ ಜಗತ್ ಪಿತೃ ಮಾತೃಗತಿ ಅಂತ ಶ್ರೀಮದ್ ಆಚಾರ ಸ್ತೋತ್ರ ಮಾಡೋ ಹಾಗೆ ಇವಾಗೆ ಎಣೆ ಇಲ್ಲ, ಅಪ್ರತಿಮಲ್ಲ ಜಗಕ್ಕೆಲ್ಲ ಅಂತ ತಿಳಿಸ್ತಾರೆ.